ಆತ್ಮೀಯ ಕೇಳಿದರೆ ಡಿಸೆಂಬರ್ 31 ಮಂಗಳವಾರ ರಾತ್ರಿ 10:00 to 12:00 ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿಯಲ್ಲಿ ಮೂಡಿ ಬರ್ತಾ ಇದೆ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಹೊಸ ವರ್ಷದ ಹೊಸ್ತಿಲಲ್ಲಿ. ಕೇಳುಗರ ವಾಟ್ಸ್ಆಪ್ ಸಂದೇಶಗಳು, ಅಭಿಪ್ರಾಯಗಳು, ಫೋನ್ ಇನ್ ಮಾಹಿತಿಗಳು ನೇರ ಪ್ರಸಾರದಲ್ಲಿ ಮೂಡಿ ಬರುತ್ತಾ ಇದೆ. ಆಲಿಸಿ ಡಿಸೆಂಬರ್ 31 ರಾತ್ರಿ 10:00 to 12:00 ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಭದ್ರಾವತಿ ಕೇಂದ್ರದಿಂದ. ಸಂದೇಶವನ್ನ ಕಳಿಸಲು ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೇಗಿದೆ? 9481527600. ಇನ್ನು ಕರೆ ಮಾಡಲು ನಮ್ಮ ಫೋನ್ ಸಂಖ್ಯೆ 2702282, STD ಕೋಡ್ ಸಂಖ್ಯೆ 08282. ಕೇಳುಗರು, 2024 ಸಿಹಿ ಕಹಿ ಅನುಭವಗಳು, 2025 ನಿಮ್ಮ ಹೊಸ ಸಂಕಲ್ಪಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. 31 ರಾತ್ರಿ ಮಂಗಳವಾರ ಮೂಡಿ ಬರ್ತಿದೆ ಹೊಸ ವರ್ಷದ ಹೊಸ್ತಿಲಲ್ಲಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ನೀವು ಕೇಳಲಿದ್ದೀರಿ 21ನೇ ರಾಷ್ಟೀಯ ಜಾನುವಾರುಗಳ ಗಣತಿ ಮತ್ತು ಜಾನುವಾರುಗಳ ವಿಮೆ ಕುರಿತು ಸಂದರ್ಶನವನ್ನ ಐಸಿಎಆರ್ನ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಷಯ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾ ಜಯದೇವಪ್ಪ ಜಿಕೆ ಅವರೊಂದಿಗೆ ಸಂದರ್ಶನವನ್ನ ನಡೆಸಿಕೊಡುತ್ತಾರೆ ಡಾ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಸ್ಥಾನದಲ್ಲಿದ್ದೇನೆ. ನಮ್ಮ ಜೊತೆ ಇವತ್ತು ಡಾಕ್ಟರ್ ಜಯದೇವಪ್ಪ ಜಿಕೆ ಅವರಿದ್ದಾರೆ. ಇವರು ಈಗ ನಮ್ಮ ರೈತ ಬಾಂಧವರಿಗೆ, ಅದರಲ್ಲಿ ವಿಶೇಷವಾಗಿ ಹೈನುಗಾರಿಕೆ ಮಾಡ್ತಕ್ಕಂಥವರಿಗೆ, ದನ ಎಮ್ಮೆ ಸಾಕ್ತಕ್ಕಂಥವರಿಗೆ, ಕುರಿ ಮೇಕೆ ಸಾಕ್ತಕ್ಕಂಥವರಿಗೆ, ಈಗ ಇದು ಏನು 21ನೇ ರಾಷ್ಟ್ರೀಯ ಜಾನುವಾರುಗಳ ಒಂದು ಗಣತಿ ಆರಂಭವಾಗಿದೆ ನಮ್ಮ ದೇಶದಲ್ಲಿ ರಾಷ್ಟ್ರವ್ಯಾಪಿ, ಇದರ ಕುರಿತು ಮಾಹಿತಿಯ ಜೊತೆಗೆ ಈ ಜಾನುವಾರುಗಳಲ್ಲಿ ನಾವು ಯಾವ ರೀತಿಯಿಂದ ವಿಮೆ ಮಾಡಬೇಕು, ಅದರ ಒಂದು ಉದ್ದೇಶ ಏನು, ಎಲ್ಲಿ ಏನು ಅಂತ ಅನ್ನೋದನ್ನ ಸಂಪೂರ್ಣ ನಮ್ಮ ಕೇಳುಗರಿಗೆ ಇವರು ಮಾಹಿತಿ ಮಾಡಲಿಕ್ಕಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಹೇಳಿ ಸರ್, ಈಗ 21ನೇ ಜಾನುವಾರುಗಳ ಒಂದು ಗಣತಿ ಆರಂಭವಾಗಿದೆ ರಾಷ್ಟ್ರೀಯ ಮಟ್ಟದಲ್ಲಿ, ಇದು ಯಾವ ಉದ್ದೇಶದಿಂದ ಆರಂಭ ಮಾಡಿದ್ರು ಮತ್ತೆ ಇದರ ಒಂದು ಪರಿಚಯ? ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದಲ್ಲೂ, ಅದರಲ್ಲೂ ಮುಖ್ಯವಾಗಿ ಅನಿಮಲ್ ಹಸ್ಬೆಂಡ್ರಿ ಮತ್ತು ಡೈರಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಏನು ಕೇಂದ್ರ ಸರ್ಕಾರದ ಇಲಾಖೆ ಇದೆ, ಅವರು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜಾನುವಾರುಗಳನ್ನ ಗಣತಿ ಮಾಡಿ ಅವುಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಿಕ್ಕೆ ಆಗಲಿ, ಅವುಗಳಿಗೆ ಆಹಾರವನ್ನ ನೀಡತಕ್ಕಂಥದ್ದು, ಆಮೇಲೆ ರೋಗ ನಿಯಂತ್ರಣ ಕಾರ್ಯಕ್ರಮಗಳನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ, ಇವೆಲ್ಲವನ್ನು ಮನದಲ್ಲಿಟ್ಟುಕೊಂಡು ಇವತ್ತು ಈ ಒಂದು 21ನೇ ರಾಷ್ಟ್ರೀಯ ಜಾನುವಾರುಗಳ ಗಣತಿಯನ್ನ ಕೇಂದ್ರ ಸರ್ಕಾರ ಮಾಡಿಸ್ತಾ ಇದೆ. ಇದು ಪ್ರತಿಯೊಂದು ರಾಜ್ಯದಲ್ಲೂ ಸಹ ಇದನ್ನ ಏಕಕಾಲದಲ್ಲೇ ಇದನ್ನ ಪ್ರಾರಂಭವಾಗಿದೆ. ಹಾಗಾಗಿ ನಾನು ಇದರ ಉದ್ದೇಶವನ್ನ ಹೇಳಬೇಕು ಅಂತಂದ್ರೆ, ಇದರಲ್ಲಿ ಮುಖ್ಯವಾಗಿ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನ ಅಂದ್ರೆ ಮೇವಿನ ಉತ್ಪಾದನೆಯನ್ನ ಮಾಡಲಿಕ್ಕೆ, ಅವುಗಳನ್ನ ಸಂತಾನೋತ್ಪತ್ತಿ ಅಂದ್ರೆ ಈ ಉದಾಹರಣೆ ಏನಾಗಿದೆ, ನಮ್ಮ ದೇಶದಲ್ಲಿ ಸಾಕಷ್ಟು ಜಾನುವಾರುಗಳು ಅನ್ಪ್ರೊಡಕ್ಟಿವ್ ಅಂದ್ರೆ ನಾವು ಸರಿಯಾದ ರೀತಿಯಲ್ಲಿ ನಾವು ಅವುಗಳನ್ನ ಸಾಕಾಣಿಕೆ ಮಾಡದೆ ಮೇವಿನ ಕೊರತೆಯಿಂದಾಗಿ ಪ್ರತಿಯೊಂದು ರಾಸುಗಳಿಗೂ ಸರಿಯಾಗಿ ಆಹಾರವನ್ನು ಒದಗಿಸ್ತಕ್ಕೆ ಸಮಸ್ಯೆ ಆಗಿ ನಾವು ತೊಂದರೆಯಲ್ಲಿ ಸಿಗಾಕೊಂಡಿದ್ದೀವಿ. ನಮ್ಮ ದೇಶದಲ್ಲಿ ಜಾನುವಾರುಗಳ ಸಂಖ್ಯೆ ಜಾಸ್ತಿ ಇದೆ, ಆದರೆ ಮೇವಿನ ಲಭ್ಯತೆ ಅಂದ್ರೆ ಒಣಮೇವಿನ ಕೊರತೆ ಇದೆ ಸುಮಾರು 25%, ಹಸಿರು ಮೇವಿನ ಕೊರತೆ ಸುಮಾರು 25%, ಹಾಗೆ ಒಂದು 40% ದಾಣಿ ಮಿಶ್ರಣದ ಕೊರತೆ, ಹೀಗೆ ಅನೇಕ ಕೊರತೆಗಳನ್ನ ನಮ್ಮ ದೇಶ, ಯಾಕೆಂದ್ರೆ ಜಾನುವಾರುಗಳ ಸಂಖ್ಯೆ ನಂಬರ್ ಒನ್ ಇದೆ ಅಂದ್ರೆ ನಮ್ಮ ಹಾಲು ಉತ್ಪಾದನೆಯೂ ಜಾಸ್ತಿ ಇದೆ, ಜಾನುವಾರುಗಳ ಸಂಖ್ಯೆನೂ ಜಾಸ್ತಿ ಇದೆ, ಆದರೆ ಮೇವಿನ ಲಭ್ಯತೆ ತುಂಬಾ ಕೊರತೆ ಇರೋದ್ರಿಂದ ಸರಿಯಾದ ರೀತಿಯಲ್ಲಿ ಇದನ್ನ ಪ್ಲಾನ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಜನಗಣತಿಯನ್ನ ಬಹಳ ಅವಶ್ಯಕತೆ ಇದೆ. ನಿಮಗೆ ಗೊತ್ತಿರಲಿ, ಇವಾಗ ಬ್ರೀಡಿಂಗ್ ಪಾಲಿಸಿಯನ್ನ ಕೇಂದ್ರ ಸರ್ಕಾರ ಅಂದ್ರೆ ತಗೊಂಬಂದಿದ್ದಾರೆ. ಅದರಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮ ಭಾರತದಲ್ಲಿ ನಮ್ಮ ದೇಶೀಯ ತಳಿಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ, ಹಾಗೆ ಮಿಶ್ರ ತಳಿಗಳು ಸಹ ಅವುಗಳು ಅಡ್ಡ ತಳಿಗಳಾಗಿ ಪರಿವರ್ತನೆ ಆಗ್ತಾ ಇದಾವೆ. ಒಟ್ಟಾರೆ ಏನಾಗ್ತಾ ಇದೆ ಅಂತಂದ್ರೆ, ಬ್ರೀಡಿಂಗ್ ನಮ್ಮ ದೇಶದಲ್ಲಿ ಇಂಡಿಸ್ಕ್ರಿಮಿನೇಟ್ ಆಗಿದೆ, ಅಂದ್ರೆ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಒಂದು ಬ್ರೀಡಿಂಗ್ ನಡೀತಾ ಇಲ್ಲ ನಮ್ಮ ದೇಶದಲ್ಲಿ. ಈ ಕಾರಣದಿಂದಾಗಿ ನಮ್ಮ ದೇಶದ ತಳಿಗಳನ್ನು ಅಭಿವೃದ್ಧಿ ಮಾಡಬೇಕು, ಹಾಗೆ ವಿದೇಶಿ ತಳಿಗಳನ್ನು ಅವುಗಳನ್ನು ಶುದ್ಧೀಕರಣಗೊಳ್ಬೇಕು, ನಮ್ಮ ದೇಶಗಳ ತಳಿಗಳನ್ನು ಉನ್ನತೀಕರಣ ಮಾಡಬೇಕು, ಹಾಲು ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು, ಅವುಗಳಿಗೆ ಬೇಕಾಗಿರತಕ್ಕಂಥ ಪೌಷ್ಟಿಕಾಹಾರವನ್ನು ಒಳ್ಳೆ ರೀತಿಯಲ್ಲಿ ಒದಗಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಜಾನುವಾರುಗಳ ಸೆನ್ಸಸ್ ತುಂಬಾ ಅವಶ್ಯಕತೆ ಇದೆ. ಇದನ್ನ ಈಗಾಗಲೇ ಪ್ರತಿಯೊಂದು ಇಲಾಖೆಯಲ್ಲೂ ಇದಕ್ಕೆ ಸಿಬ್ಬಂದಿಯನ್ನ ಒದಗಿಸಿ ಗಣತಿ ಪ್ರಾರಂಭವಾಗಿದೆ. ಇದು ವರದಿ ಬಂದ ನಂತರ ಪ್ರತಿಯೊಂದು ರಾಸುಗಳಿಗೂ ಅವಕ್ಕೆ ಆದ ಒಂದು ಟ್ಯಾಗ್ ಗಳನ್ನ ಹಾಕ್ತಾರೆ, ಅಂದ್ರೆ ಇನಾಫ್ ಟ್ಯಾಗ್ ಅಂತ ಹೇಳ್ತಾರೆ ಅಥವಾ ಭಾರತ್ ಟ್ಯಾಗ್ ಅಂತ ಇವಾಗ ಅದಕ್ಕೆ ಕರಿತಾ ಇದಾರೆ. ಅದರಲ್ಲಿ ಏನಾಗುತ್ತೆ ಅಂದ್ರೆ ಸಂಪೂರ್ಣ ಒಂದು ಜಾನುವಾರುವಿನ ಮಾಹಿತಿ ಅದರಲ್ಲಿ ಇರುತ್ತೆ, ಅದು ಅದು ಹುಟ್ಟಿದ್ದು ಅದರ ತಾಯಿ ಅದರ ಎಲ್ಲಾ ಡೀಟೇಲ್ಸ್ ನಮಗೆ ಸಿಗ್ತಕ್ಕಂತ ಒಂದು ಚಾನ್ಸಸ್ ಇದೆ. ಅವಾಗ ಏನಾಗುತ್ತೆ ಅಂತಂದ್ರೆ ಈಗ ಯಾವುದೇ ಒಂದು ರಾಸು ಅದರ ಪ್ರೊಡಕ್ಷನ್ ಪೊಟೆನ್ಶಿಯಾಲಿಟಿ ಅಂದ್ರೆ ಅದು ಎಷ್ಟು ಉತ್ಪಾದನಾ ಕ್ಷಮತೆಯನ್ನು ಹೊಂದಿದೆ ಇವೆಲ್ಲವನ್ನು ಮಾಹಿತಿಗಳನ್ನು ನಾವು ಅದರಲ್ಲಿ ತಿಳ್ಕೋಬಹುದಾಗಿದೆ. ಆ ಕಾರಣದಿಂದ ಈ ಸೆನ್ಸಸ್ ಬಹಳ ಮುಖ್ಯವಾಗಿದೆ ನಮ್ಮ ದೇಶದಲ್ಲಿ. ಸರ್, ಈಗ ಈ ಹಿಂದೆ ಎಲ್ಲ ಕೂಡ ಮಾಡಿದ್ದಾರೆ ಅಲ್ವಾ ಇದರ ಒಂದು ಗಣತಿ, ಜಾನುವಾರುಗಳ ಗಣತಿ, ವಿಶೇಷವಾಗಿ ಈಗ ಇದು 21ನೇ ಜಾನುವಾರುಗಳ ಒಂದು ಗಣತಿಗೆ ಬಂದ್ರೆ ಏನ್ ಹೇಳ್ತೀರಾ, ಯಾವ ಒಂದು ಪ್ರಮುಖ ಅಂಶಗಳನ್ನ ತಗೊಂಡ್ಬಿಟ್ಟು ಮತ್ತೆ ಇದರ ಒಂದು ಯಾವ ರೀತಿ ಅಂತ ನೀವು? ತಮಗೆ ಗೊತ್ತಿರಲಿ, ಕೇಂದ್ರ ಸರ್ಕಾರದವರು ಈಗ ಜಾನುವಾರಿಗೆ ಸಂಬಂಧಪಟ್ಟಂಗೆ ಸೆಪ್ಟೆಂಬರ್ 2019ರಲ್ಲಿ ಎರಡು ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಮುಖ್ಯವಾಗಿ NADCP ಅಂತ ಅಂದ್ರೆ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ, ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮ, ಅದರ ಜೊತೆಗೆ ರಾಷ್ಟ್ರೀಯ ಕೃತಕ ಗರ್ಭಧಾರಣ ಯೋಜನೆಯನ್ನು ಜಾರಿಗೆ ತಂದಿದೆ. ಮುಖ್ಯವಾಗಿರತಕ್ಕಂತ ಉದ್ದೇಶ ಏನಂದ್ರೆ ರಾಷ್ಟ್ರೀಯ ರೋಗ ನಿಯಂತ್ರಣ ಯೋಜನೆಯಡಿನಲ್ಲಿ ಕಾಲುಬಾಯಿ ಬೇನೆಯನ್ನು ಸಂಪೂರ್ಣವಾಗಿ ನಮ್ಮ ದೇಶದಿಂದ ನಿರ್ಮೂಲನೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಯಾಕೆಂತಂದ್ರೆ ಇದು ಒಂದು ಪ್ರೆಸ್ಟೀಜಿಯಸ್ ಇಶ್ಯೂ ಆಗಿದೆ ನಮ್ಮ ದೇಶಕ್ಕೆ. ಅದೇ ರೀತಿಯಲ್ಲಿ ಕಂದುರೋಗ, ಈ ಎರಡನ್ನು ಸಹ ಬಹಳ ಒಂದು ಸೀರಿಯಸ್ ಆಗಿ ನಮ್ಮ ಕೇಂದ್ರ ಸರ್ಕಾರ ತಗೊಂಡು NADCP ಕಾರ್ಯಕ್ರಮವನ್ನು ಚಾಚು ತಪ್ಪದೆ ಪಾಲಿಸ್ತಿದ್ದಾರೆ. ನಿಮ್ಗೆಲ್ಲ ಗೊತ್ತಿರಲಿ, ಈಗ ಕಾಲುಬಾಯಿ ಬೇನೆದು ಈಗ 6ನೇ ಹಂತದ ವ್ಯಾಕ್ಸಿನೇಷನ್ ಎಲ್ಲಾ ಭಾಗದಲ್ಲೂ ನಡೀತಾ ಇದೆ. ಹಾಗೆ ಅದರ ಜೊತೆಗೆ ಈಗ ನಮ್ಮ ಕೇಂದ್ರ ಸರ್ಕಾರ NAIP ಅಂತಂದ್ಬಿಟ್ಟು ನ್ಯಾಷನಲ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಪ್ರೋಗ್ರಾಮ್ ಅಂತ ತಗೊಂಡ್ಬಂದ್ಬಿಟ್ಟು ಅದರಡಿನಲ್ಲಿ ನಮ್ಮ ದೇಶದಲ್ಲಿ ಇರತಕ್ಕಂತ ಅಡ್ಡ ತಳಿಗಳು ಅಂದ್ರೆ ಈಗ ಒಂದು ನಿರ್ದಿಷ್ಟವಾದ ತಳಿ ಲಕ್ಷಣಗಳು ಇಲ್ಲದೆ ಇರತಕ್ಕಂತ ತಳಿಗಳನ್ನ ನಾವು ಅಭಿವೃದ್ಧಿ, ಯಾಕೆಂದ್ರೆ ನಮ್ಮ ದೇಶದ ತಳಿಗಳನ್ನಾಗಿ ಪರಿವರ್ತನೆ ಮಾಡಬೇಕಾಗಿದೆ. ಅಂದ್ರೆ ಅದಕ್ಕೆ ನಾವು ಅಪ್ಗ್ರೇಡೇಷನ್ ಅಂತ ಹೇಳ್ತೀವಿ, ಅಂದ್ರೆ ಅದನ್ನ ಉನ್ನತೀಕರಣ ಮಾಡಿ ಆ ಇರ್ತಕ್ಕಂತ ನಮ್ಮ ತಳಿಗಳಲ್ಲೇ ಒಳ್ಳೆ ಹಾಲನ್ನು ಉತ್ಪಾದನೆ ಮಾಡಬೇಕು, ಗುಣಮಟ್ಟ ಉತ್ಪಾದನೆ ಮಾಡಬೇಕು. ವಿದೇಶಿ ತಳಿಗಳನ್ನ ಅವು ಸೆಪರೇಟ್ ಆಗಿ ಅವಕ್ಕೆ ಬ್ರೀಡಿಂಗ್ ಸೆಪರೇಟ್, ನಮ್ಮ ದೇಶದ ತಳಿಗಳು ಯಾವ್ಯಾವ ಹಾಳಾಗಿ ಹೋಗಿದಾವ ಇದುವರೆಗೂ, ನಮ್ಮ ದೇಶದ ತಳಿಗಳು ಎಲ್ಲ ಎಕ್ಸ್ಟಿಂಕ್ಷನ್ ಬಂದಿವೆ ಅಂದ್ರೆ ಎಲ್ಲ ನಶಿಸಿ ಹೋಗ್ತಾ ಇದಾವೆ, ಅವುಗಳನ್ನ ಕನ್ಸರ್ವೇಷನ್ ಮಾಡ್ತಕ್ಕಂಥದ್ದು ಒಂದು ಉದ್ದೇಶ ಇದೆ. ಹಾಗಾಗಿ ಈ ತಳಿ ಉನ್ನತೀಕರಣಕ್ಕೋಸ್ಕರವಾಗಿ ಈ ಎರಡು ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿ ತಂದಿದೆ. ಅದರ ಅಡಿನಲ್ಲಿ ಈಗ ಏನಾಗಿದೆ ಅಂತಂದ್ರೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತೇಳಿ ಇದನ್ನು ಉತ್ತೇಜನ ಮಾಡಲಿಕ್ಕೆ ರೈತರುಗಳಿಗೆ ಅನೇಕ ಸಾಲ ಸೌಲಭ್ಯಗಳನ್ನು ಸಹ ಕೇಂದ್ರ ಸರ್ಕಾರ ಒದಗಿಸ್ತಾ ಇದೆ. ರಾಷ್ಟ್ರೀಯ ಜಾನುವಾರು ಮಿಷನ್ ಅಡಿನಲ್ಲಿ ಕುರಿಗಳನ್ನು ಸಾಕೋರಿಗೆ ಆಗ್ಲಿ ಅಥವಾ ಹಸುಗಳು ಸಾಕೋರಿಗೆ ಆಗ್ಲಿ ಉತ್ತೇಜನವನ್ನ ನೀಡ್ತಾ ಇದೆ. ಮತ್ತೆ ಈಗ ಈ ಒಂದು ಜಾನುವಾರುಗಳ ಒಂದು ಗಣತಿಗೆ ಯಾವ ರೀತಿಯಿಂದ ತಯಾರಿ ಮಾಡಿಕೊಂಡು ಇದನ್ನ ಆರಂಭ ಮಾಡಿದ್ದಾರೆ ಅಂತ ಹೇಳ್ತೀರಾ ಸರ್? ಈಗ ನಾನು ತಾವಾಗ್ಲೇ ತಿಳಿಸಿದ ಹಾಗೆ ಸರ್, ಕೇಂದ್ರ ಸರ್ಕಾರದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಡೈರಿಂಗ್ ಫಿಶರೀಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಅಂತ ಒಂದು ಏನ್ ಇಲಾಖೆ ಇದೆ, ಕೇಂದ್ರ ಸರ್ಕಾರದ ಇಲಾಖೆ, ಆ ಇಲಾಖೆಯಿಂದ ಎಲ್ಲಾ ರಾಜ್ಯ ಸರ್ಕಾರಗಳಿಗೂ ಮಾಹಿತಿಯನ್ನ ಅವರು ಕಳಿಸಿ ಪ್ರತಿಯೊಂದು ರಾಜ್ಯದಲ್ಲಿ ಪಶುಪಾಲನಾ ಇಲಾಖೆ ವತಿಯಿಂದ ಈ ಒಂದು ಸರ್ವೆಯನ್ನ ಮಾಡಿಸ್ತಾ ಇದ್ದಾರೆ. ಸರ್ವೆಯನ್ನ ಮಾಡಿಸಿ ದಾಖಲಾತಿಗಳನ್ನ ತಗೊಂಡಾದ್ಮೇಲೆ ಯಾವ್ಯಾವ ತರದ ಜಾನುವಾರುಗಳ ಕ್ಯಾಟಗರಿ ನಮ್ಮಲ್ಲಿ ಇದಾವೆ ಅನ್ನೋ ಒಂದು, ಆಮೇಲೆ ಯಾವ್ಯಾವದಕ್ಕೆ ಯಾವ್ಯಾವ ತರದ ಸೂಕ್ತವಾದ ಕಾರ್ಯಕ್ರಮಗಳನ್ನ ರೂಪಿಸಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಅಂದ್ರೆ ಕುರಿಗಳು ಎಷ್ಟಿದೆ, ಮೇಕೆಗಳು ಎಷ್ಟಿದೆ, ಅವಕ್ಕೆ ವ್ಯಾಕ್ಸಿನ್ ತಯಾರು ಮಾಡಿ ಇಟ್ಕೊಳ್ಳೋದಾಗ್ಲಿ ಮುಂದಿನ ದಿನಗಳಲ್ಲಿ. ಈಗ ಉದಾಹರಣೆಗೆ ಈಗ LSD ಅನ್ನೋದು ಚರ್ಮಗಂಟು ರೋಗ ನಮ್ಮ ದೇಶದಲ್ಲಿ ಇರಲಿಲ್ಲ, 2022ಕ್ಕಿಂತ ಮುಂಚೆ ಇರಲಿಲ್ಲ, ಅದು ಇರಲಿಲ್ಲ, ಕಡಿಮೆ ಅಂದ್ರೆ ಇರಲೇ ಇಲ್ಲ, ಅದು ಸಡನ್ ಆಗಿ ಬಂತು, ನಮಗೆ ವ್ಯಾಕ್ಸಿನ್ ಇಲ್ಲ ನಮ್ಮ ದೇಶದಲ್ಲಿ, ಆಗ ಸಮಸ್ಯೆ ಆಯ್ತು. ಹಾಗಾಗಿ ಏನೇ ಒಂದು ಜಾನುವಾರುಗಳ ಸರಿಯಾದ ನಿರ್ದಿಷ್ಟವಾದ ಒಂದು ಗಣತಿ ಇತ್ತು ಅಂತಂದ್ರೆ ವ್ಯಾಕ್ಸಿನ್ ತಯಾರು ಮಾಡ್ಕೊಳಕಾಗ್ಲಿ, ಆಹಾರವನ್ನ ತಯಾರು ಮಾಡಿ ಇಟ್ಕೊಳ್ಳೋದಾಗ್ಲಿ, ಮೇವಿನ ಅಭಿವೃದ್ಧಿ ಆಗ್ಲಿ, ಇವೆಲ್ಲದಕ್ಕೂ ಸಹಕಾರಿಯಾಗಲಿದೆ ಇದು. ಈ ಜಾನುವಾರು ಒಂದು ಏನ್ ಜನಗಣತಿ ಗಣತಿ ಇದೆಯಲ್ಲ, ಇದು ತುಂಬಾ ಸಹಕಾರಿಯಾಗುತ್ತೆ. ಹಾಗಾಗಿ ರೈತ ಬಾಂಧವರು ಇದಕ್ಕೆ ಬಂದಾಗ ಇಲಾಖೆಯ ಸಿಬ್ಬಂದಿಗಳು ಮನೆಗೆ ಬಂದಾಗ ತುಂಬಾ ಒಳ್ಳೆ ರೀತಿಯಲ್ಲಿ ಸಹಕರಿಸಿ ಸಂಪೂರ್ಣ ಮಾಹಿತಿಯನ್ನ ನೀಡಿದರೆ ತುಂಬಾ ಒಳ್ಳೇದು ಅಂತ ನಾನು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಇದರಲ್ಲಿ ದನ ಮತ್ತು ಎಮ್ಮೆ ಆಕಳು ಇದು ಬಿಟ್ಟು ಮತ್ತೆ ಇನ್ನು ಯಾವ್ಯಾವ ಜಾನುವಾರುಗಳು ಇದರಲ್ಲಿ ಭಾಗಿ ಅಂದ್ರೆ ಈ ಒಂದು ಗಣನೆಗೆ ತೆಗೆದುಕೊಳ್ತಾರೆ ಸರ್ ಆ ಗಣತಿಯಲ್ಲಿ? ನೀವು ಹೇಳಿದಾಗೆ ಹಸು, ಕುರಿ, ಮೇಕೆ, ನಂತರ ಅದರ ಜೊತೆಗೆ ಕುದುರೆ, ಕತ್ತೆ, ಮೊಲ, ನಾಯಿ ಎಲ್ಲವನ್ನು ಸಹ, ಕೋಳಿಗಳು ಇವೆಲ್ಲವನ್ನು ಜನ ಗಣತಿ ಮಾಡ್ತಾರೆ. ಏನಾಗುತ್ತೆ ಅಂದ್ರೆ ಇದು ಗಣತಿ ಮಾಡೋದ್ರಿಂದ ನಮಗೆ ನಿರ್ದಿಷ್ಟ ಸಂಖ್ಯೆ ಸಿಕ್ಕಾಗ ವ್ಯಾಕ್ಸಿನ್ ತಯಾರು ಮಾಡಿ ಇಟ್ಕೊಳ್ಳಕ್ಕೆ, ಆಹಾರ ಅಂದ್ರೆ ಸಮತೋಲನ ಆಹಾರವನ್ನು ತಯಾರಿ ಮಾಡಿ ಇಟ್ಕೊಳ್ಳಕ್ಕೆ, ಔಷಧಿಗಳನ್ನ ಸಪ್ಲೈ ಮಾಡ್ಲಿಕ್ಕೆ ಇವೆಲ್ಲದಕ್ಕೂ ಒಂದು ಸಹಕಾರಿಯಾಗಲಿದೆ. ಆಮೇಲೆ ಈಗ ಈಗ ಏನು ವಾರಸುದಾರರು ಇಲ್ಲದ ಒಂದು ಜಾನುವಾರುಗಳಿಗೆ ಹೇಗೆ ಇದು ಅನ್ವಯಿಸ್ತದೆ ಸರ್ ಈ ಗಣತಿ? ಈಗ ಕೇಂದ್ರ ಸರ್ಕಾರದ ಇದೇನಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಬಿಡಾಡಿ ದನಗಳು ಅಂತ ಏನಿದಾವಲ್ಲ ಅವುಗಳನ್ನು ಸಹ ಅವರು ಗಣತಿಗೆ ತಗೊಂಡು, ಯಾಕೆಂತಂದ್ರೆ ಎಷ್ಟೋ ರಾಸುಗಳು ಈಗ ಅವು ಅನಾಥವಾಗಿ ಬೀದಿಯಲ್ಲಿ ಇದಾವೆ, ಬಟ್ ಅದಕ್ಕೆ ಓನರ್ ಇರ್ತಾರೆ, ಆದ್ರೂ ಅವು ಬೀಡಾಡಿ ದನಗಳ ತರ ನಮಗೆ ಕಾಣ್ತವೆ. ಅವು ಮನೆಯಲ್ಲಿ ಅದಕ್ಕೆ ಓನರ್ಗಳು ಅವು ಸಾಯಂಕಾಲ ಆದ ತಕ್ಷಣನೇ ಅವರವರ ಮನೆಗಳಿಗೆ ಹೋಗ್ತವೆ ಅವು. ಆದ್ರೆ ಏನಪ್ಪಾ ಅಂತಂದ್ರೆ ಅವಕ್ಕೆ ಅವ್ರ ಯಾವುದೇ ಆಹಾರವನ್ನ ಪೂರೈಕೆ ಮಾಡೋದಿಲ್ಲ, ಸಿಟಿ ಒಳಗಡೆ ಇರತಕ್ಕಂಥದ್ದನ್ನ ಗಾರ್ಬೇಜ್ ಅನ್ನ ತಿಂದು ಅವು ಬದುಕ್ತವೆ. ಅವು ಬಹಳ ರಿಸ್ಕಿನಲ್ಲಿದಾವೆ, ಅಂದ್ರೆ ತುಂಬಾ ರಿಸ್ಕ್ ಇರುತ್ತೆ ಅವಕ್ಕೆ. ಯಾಕೆಂತಂದ್ರೆ ಅವು ಪ್ಲಾಸ್ಟಿಕ್ಗಳನ್ನ ತಿನ್ನೋದು, ಬೇರೆ ಬೇರೆ ಅನುಪಯುಕ್ತ ವಸ್ತುಗಳನ್ನು ತಿಂದು ಆರೋಗ್ಯ ಸಮಸ್ಯೆಗಳು ಮಾಡ್ಕೊಳ್ಳೋದು ತುಂಬಾ ಕಾಮನ್ ಆಗಿದೆ. ಹಾಗಾಗಿ ಅವುಗಳನ್ನು ಸಹ ಗಣತಿ ಮಾಡಿ ಅವಕ್ಕೆ ಸೂಕ್ತವಾದಂತಹ ಗೋಶಾಲೆಗಳನ್ನು ಮಾಡೋದಾಗ್ಲಿ ಅಥವಾ ಏನಾದ್ರು ಯೋಜನೆಗೆ ಯಾವ ರೀತಿ ಸಹಕಾರಿಯಾಗಲಿ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಸಹ ಕೇಂದ್ರ ಸರ್ಕಾರ ಗಣನೆ ತಗೊಂಡು ಮಾಡ್ತಾ ಇದೆ ಸರ್ ಈ ಯೋಜನೆಯಲ್ಲಿ. ಧನ್ಯವಾದ ಸರ್. ಇದುವರೆಗೆ ತಾವು ಏನು 21ನೇ ರಾಷ್ಟ್ರೀಯ ಜಾನುವಾರುಗಳ ಗಣತಿ ಕುರಿತು ನಮ್ಮ ಕೇಳುಗರಿಗೆ ತುಂಬಾ ಒಂದು ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀರಾ, ಅದರಲ್ಲಿ ವಿಶೇಷವಾಗಿ ಜಾನುವಾರು ಸಾಕಾಣಿಕೆ ಮಾಡ್ತಕ್ಕಂಥವರಿಗೆ. ಈಗ ಈ ಒಂದು ಜಾನುವಾರುಗಳಲ್ಲಿ ವಿಮೆ ಬಗ್ಗೆ ಕುರಿತು ಮಾತಾಡೋಣ ಸರ್. ಇದರ ಒಂದು ಉದ್ದೇಶ ಮತ್ತೆ ಇದು ಯಾವ ಒಂದು ಆಧಾರದ ಮೇಲೆ ಈ ವಿಮೆನ ಮಾಡ್ತಾರೆ, ಆಮೇಲೆ ಇದರ ಒಂದು ಹಿನ್ನೆಲೆ ಏನು ಅಂತ ಸ್ವಲ್ಪ ಹೇಳಿ ಸರ್. ನಮಸ್ಕಾರ ಸರ್, ತುಂಬಾ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ. ಈಗ ಸಾಧಾರಣವಾಗಿ ಜಾನುವಾರುಗಳಿಗೆ ನಾವು ವಿಮೆ ಮಾಡಿಸಿ ಅಂತ ಹೇಳ್ತೀವಿ. ಕಾರಣ ಈಗ ರೈತರುಗಳು, ಈಗ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ಆರ್ಥಿಕವಾಗಿ ಅಷ್ಟೊಂದು ಸುಸ್ಥಿತಿಯಲ್ಲಿ ಇರೋದಿಲ್ಲ. ಅವರುಗಳು ಈ ಉದ್ಯೋಗದಲ್ಲಿ ನಷ್ಟವನ್ನು ಅನುಭವಿಸಬಾರದು ಅನ್ನೋ ಕಾರಣಕ್ಕೆ ಅವರಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಏನಾದರೂ ಅಪಘಡನೆಗಳು ಸಂಭವಿಸಿದಾಗ ಅವುಗಳನ್ನ ಅವರಿಗೆ ಆರ್ಥಿಕವಾಗಿ ನಷ್ಟವಾಗಬಾರದು ಅನ್ನೋ ಕಾರಣಕ್ಕಾಗಿ ನಾವು ವಿಮೆಯನ್ನ ಮಾಡಿಸಬೇಕು ಅಂತ ಹೇಳ್ತೀವಿ. ಈಗ ಅನೇಕ ಈಗ ಜನರಲ್ ಇನ್ಶೂರೆನ್ಸ್ ಕಂಪನಿ ಅಂತ GIC ಅಂತ ಏನಿದೆ ಅದರ ಅಡಿನಲ್ಲಿ 4 ಅಂಗ ಸಂಸ್ಥೆಗಳು ಅಂದ್ರೆ ನ್ಯಾಷನಲ್ ಇನ್ಶೂರೆನ್ಸ್, ಆಮೇಲೆ ನ್ಯೂ ಇಂಡಿಯಾ ಅಶ್ಯೂರೆನ್ಸ್, ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್, ಓರಿಯೆಂಟಲ್ ಇನ್ಶೂರೆನ್ಸ್ ಅಂತ ಹೇಳಿ 4 ಸಂಸ್ಥೆಗಳಿವೆ. ಅವರೆಲ್ಲರೂ ಸಹ ಈ ಜಾನುವಾರುಗಳ ಒಂದು ವಿಮೆಯನ್ನ ಮಾಡ್ತಾರೆ. ಇದು ಏನಪ್ಪ ಮಾಡ್ತಾರೆ ಅಂತಂದ್ರೆ, ಆ ಒಂದು ರಾಸುವಿನ ವ್ಯಾಲ್ಯೂ ಏನಿರುತ್ತೋ ಆ ವ್ಯಾಲ್ಯೂವಿನ 4% ನಷ್ಟು ಅವರು ವಿಮೆಯನ್ನ ತಗೊಳ್ತಾರೆ. ಈ ವಿಮೆಯನ್ನ ತಗೊಂಡು ಏನ್ ಮಾಡ್ತಾರೆ ಅಂತಂದ್ರೆ, ಅದನ್ನ ಈ 1 ತನಕಲ್ಲೂ ಮಾಡಿಸಬಹುದು, 3 ತನಕಲ್ಲೂ ಮಾಡಿಸ್ಲಿಕ್ಕೆ ಅವಕಾಶ ಇದೆ. ಸರ್ಕಾರದ ಯೋಜನೆಗಳ ಮುಖಾಂತರ ಈಗ ಸರ್ಕಾರ ಏನ್ ಮಾಡುತ್ತೆ, ರೈತ ಬಾಂಧವರಿಗೆ ಸಾಲ ಸೌಲಭ್ಯಗಳನ್ನು ಕೊಡುವಾಗ ಈ ವಿಮೆ ಯೋಜನೆಯನ್ನ ಕಂಪಲ್ಸರಿ ಆಗಿ ಮಾಡಬೇಕು ಅಂತ ಹೇಳ್ತಾರೆ. ಕಾರಣ ಏನಂತಂದ್ರೆ, ಈಗ ಅವರಿಗೆ ರೈತರಿಗೆ ಅದನ್ನು ಅವರ ಇನ್ಸ್ಟಾಲ್ಮೆಂಟ್ ಲೋನ್ ಅನ್ನ ಕಟ್ಟುವಾಗ ಅವರಿಗೆ ಮಧ್ಯಂತರದಲ್ಲಿ ಅವಘಡನೆಗಳು ಸಂಭವಿಸಿ ಏನಾದರೂ ತೊಂದರೆ ಆದರೆ ರೈತರಿಗೆ ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ಇನ್ಶೂರೆನ್ಸ್ ಕಂಪನಿ ಬ್ಯಾಂಕ್ ಮುಖಾಂತರ ಅದನ್ನ ನಾವು ಅವರ ಸಾಲವನ್ನ ಮರುಪಾವತಿ ಮಾಡಿಸ್ಕೋತಾರೆ. ಆ ಕಾರಣಕ್ಕಾಗಿ ಇದು ಇನ್ಶೂರೆನ್ಸ್ ರೈತರ ರಕ್ಷಣೆಗೋಸ್ಕರವಾಗಿ ಇರತಕ್ಕಂಥದ್ದು. ಪ್ರತಿಯೊಬ್ಬರು ತಮ್ಮ ತಮ್ಮ ರಾಸುಗಳನ್ನ ಬೆಲೆ ಬಾಳ್ತಕ್ಕಂಥ ರಾಸುಗಳನ್ನ ಇನ್ಶೂರೆನ್ಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಏನು ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ, ಯಾವುದೇ ಒಂದು ರಾಸುವನ್ನ ನಾವು ಇನ್ಶೂರೆನ್ಸ್ ಮಾಡುವಾಗ ಅದರ ಮೌಲ್ಯವನ್ನ ಮಾತ್ರ ಅದರ ಒಂದು ಗುಣಲಕ್ಷಣಗಳನ್ನಾಗಲಿ ಅದರ ಹೆಲ್ತ್ ಸ್ಟೇಟಸ್ ಅನ್ನಾಗಲಿ ನಾವು ಒಬ್ಬ ನುರಿತ ಪಶುವೈದ್ಯರ ಒಂದು ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ, ಈಗ ನಾವು ಈಗ ಕೆಲವು ರೈತ ಬಾಂಧವರು ಹುಷಾರಿಲ್ಲದೆ ಇರೋ ದನಗಳನ್ನ ಇನ್ಶೂರೆನ್ಸ್ ಮಾಡಿ ಆಮೇಲೆ ಕಂಪನಿಗೆ ನಷ್ಟ ಆಗ್ಬಿಡುತ್ತೆ. ಹಾಗಾಗಿ ನಾವೇನ್ ಮಾಡ್ತಾರೆ ಅದನ್ನೆಲ್ಲ ಅದಕ್ಕೆಲ್ಲ ಸರ್ಟಿಫಿಕೇಟ್ ಇರಬೇಕು. ಒಂದು ಕಂಪನಿ ಅದಕ್ಕೆ ಇನ್ಶೂರೆನ್ಸ್ ಸ್ಯಾಂಕ್ಷನ್ ಮಾಡಬೇಕು ಅಂತಂದ್ರೆ ಅದು ಡಾಕ್ಟರ್ನಿಂದ ಹೆಲ್ತ್ ಸರ್ಟಿಫಿಕೇಟ್ ಇರುತ್ತೆ, ಅದರ ನಿರ್ದಿಷ್ಟವಾದ ವ್ಯಾಲ್ಯೂ ಇರುತ್ತೆ. ಆ ಏನು ವ್ಯಾಲ್ಯೂ ಇರುತ್ತದೋ ಅದಕ್ಕೆ 4% ಅವರು ವಿಮೆ ಕಟ್ಟಬೇಕಾಗುತ್ತೆ. ಈಗ ಇನ್ನೂ ಒಂದು ಏನಂತಂದ್ರೆ, ಈಗ ಜಾನುವಾರುಗಳು ರೈತರ ಒಂದು ನೆಗ್ಲಿಜೆನ್ಸ್ ಇಂದ ಸತ್ರ ಅವರಿಗೆ ವಿಮೆ ವಾಪಸ್ ಬರೋದಿಲ್ಲ. ಆಕ್ಚುಲಿ ರೋಗದಿಂದ ಅದು ಏನಾದ್ರೆ ಅಂದ್ರೆ ಅವಘಡನೆಗಳು ಸಂಭವಿಸಬೇಕು, ಏನಾದ್ರೂ ಅಂದ್ರೆ ಅಕಸ್ಮಾತ್ ಏನಾದ್ರೂ ಈ ರೈತರ ನೆಗ್ಲಿಜೆನ್ಸ್ ಇಂದ ಸತ್ತೋದ್ರೆ ಅದಕ್ಕೆ ಕ್ಲೈಮ್ ಮಾಡಬಾರದು ಅವರು, ಅದು ಬರೋದಿಲ್ಲ ಅಂತ. ಬಟ್ ಹಾಗಾಗಿ ಏನಾಗ್ತಾ ಇದೆ ಅಂದ್ರೆ, ಇನ್ಶೂರೆನ್ಸ್ ಕಂಪನಿ ಅನ್ನೋರು ಈ ಒಂದು ಜಾನುವಾರುಗಳ ಒಂದು ವಿಮೆ ಮಾಡ್ಲಿಕ್ಕೆ ಹೆದರ್ತಾರೆ. ಯಾಕೆಂತಂದ್ರೆ ಅವರು ಕಟ್ಟೋದಕ್ಕಿಂತ ಕ್ಲೈಮ್ಸೇ ಜಾಸ್ತಿ ಇರ್ತವೆ. ಅವರು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತೀವಿ ಅಂತಂದ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಅದು ಹುಷಾರಿಲ್ದಾಗ ನಾನು ಕರೆಕ್ಟ್ ಆಗಿ ತೋರಿಸಿರ್ತೀನಿ, ಇವೆಲ್ಲಾ ದಾಖಲೆಗಳನ್ನ ಅವರು ಕಂಪನಿಗೆ ಒದಗಿಸಬೇಕಾಗುತ್ತೆ. ಬಟ್ ಮೆಜಾರಿಟಿ ಸಂದರ್ಭದಲ್ಲಿ ನೋಡಿದ ಏನಾಗುತ್ತೆ ಅಂದ್ರೆ, ರೈತರ ಬಾಂಧವಗಳಿಂದ ತುಂಬಾ ಲ್ಯಾಪ್ಸಸ್ ಆಗಿರ್ತವೆ. ಅವರು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡೋದಾಗ್ಲಿ, ರಾಸು ಹುಷಾರಿಲ್ದೇ ಇರುವಾಗ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಾಗ್ಲಿ ಅದನ್ನು ಮಾಡಿರೋದಿಲ್ಲ. ಹಾಗಾಗಿ ನಾವು ಈಗ ಏನ್ ಅವರಿಗೆ ರೈತ ಬಾಂಧವರು ಹೇಳ್ತೀವಿ ಅಂತಂದ್ರೆ, ಇನ್ಶೂರೆನ್ಸ್ ನಮ್ಮ ಸೌಲಭ್ಯಕ್ಕೋಸ್ಕರ ಇರೋದು, ಅಂದ್ರೆ ಅವಘಡನೆಗಳು ಸಂಭವಿಸಿದಾಗ ಗ್ಯಾರಂಟಿ ಅದು ನಮಗೆ ಕ್ಲೈಮ್ ಆಗೇ ಆಗುತ್ತೆ. ಅದು ನಮ್ಮ ನೆಗ್ಲಿಜೆನ್ಸ್ ಇಂದ ನಾವು ರಾಸುಗಳನ್ನ ದಯಮಾಡಿ ಇದ್ ಮಾಡಬಾರ್ದು. ಈ ಹಾಗಾಗಿ ಈ ಒಂದು ಯೋಜನೆಯನ್ನ ನಾವು ಸದುಪಯೋಗ ಮಾಡ್ಕೋಬೇಕು ಹೊರತು ಇದು ಸರ್ಕಾರದ ಯೋಜನೆ ಆಗಿರೋದ್ರಿಂದ ಈ ಯೋಜನೆಯನ್ನು ಸಹ ನಾವು ಸದುಪಯೋಗ ಪಡ್ಕೋಬೇಕು. 4% ಇರುತ್ತೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಸರ್ಕಾರದವರು ಒಂದಿಷ್ಟು ಪ್ರೀಮಿಯಂ ಅಮೌಂಟ್ ಅನ್ನ ಕೆಲವು ಯೋಜನೆಗಳಲ್ಲಿ ರೈತರಿಗೆ ಕೊಡ್ತಾರೆ. ಈಗ ಡೈರಿ ಇವತ್ತು ಉದಾಹರಣೆಗೆ ಈಗ ಮಿಲ್ಕ್ ಯೂನಿಯನ್ಗಳಿದಾವೆ, ಅವರು ಸಹ ಸುಮಾರು 2 ಏನು ರೈತರು ಶೇರ್ ಕಟ್ಟ ಇದನ್ನ ಕಟ್ಟಬೇಕು, ವಿಮೆ ಕಟ್ಟಬೇಕು, ಅದರಲ್ಲಿ 50% ರೈತರ ಪರವಾಗಿ ಮಿಲ್ಕ್ ಯೂನಿಯನ್ ಕಟ್ಟುತ್ತದೆ. ಈ ತರದ ಎಲ್ಲ ಸೌಕರ್ಯಗಳನ್ನಿದಾವೆ. ಹಾಗಾಗಿ ರೈತರು ಬೆಲೆ ಬಾಳ ವಸ್ತುಗಳನ್ನ ನಾವು ಕಾಪಾಡ್ಕೋಬೇಕು ಅಂತಂದ್ರೆ ಇದನ್ನ ವಿಮೆಯನ್ನ ಮಾಡಿಸಬೇಕಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ರೈತರುಗಳು ಪ್ರಾಣಿ ಸತ್ತೋದ್ಮೇಗೆ ಆವಾಗ ಅವರು ಪಶ್ಚಾತ್ತಾಪ ಪಡ್ತಾರೆ, ನಾವು ಮಾಡಿಸ್ಬೇಕಾಗಿತ್ತು ಮುಂಚೆ ಅಂತ. ಈಗ ಕಂಪನಿಗಳು ಸಹ ನಾನು ನಿಮ್ಗೆ ಆಗ್ಲೇ ಹೇಳಿದಾಗೆ ಎದುರ್ತಾ ಇದಾವೆ. ಕಾರಣ ಏನು ಅಂತಂದ್ರೆ ಸರಿಯಾದ ಒಂದು ಆರೈಕೆ ಮಾಡದಲೆ ರಾಸುಗಳನ್ನ ನಾವು ಮರಣ ಹೊಂದುತ್ತಾ ಇದ್ದಾರೆ. ಕಾರಣದಿಂದಾಗಿ ಅವರು ಈ ಒಂದು ಇನ್ಶೂರೆನ್ಸ್ ಗೆ ಅವರು ಹೆಚ್ಚಿಗೆ ಜಾಸ್ತಿ ಮುಖ ಮಾಡ್ತಾ ಇಲ್ಲ. ಇದು ನಮ್ಮ ರೈತ ಬಾಂಧವರ ಗಮನದಲ್ಲಿರಲಿ. ಈಗ ನೈಸರ್ಗಿಕ ವಿಕೋಪ ಅಂತ ಹೇಳಿದ್ರಿ, ಈಗ ಯಾವುದೋ ಒಂದು ದಡೀರಂತ ಕುರಿ ಮೇಯಿಸೋನು ಅಲ್ಲಿಂದ ಹಳ್ಳ ದಾಟಬೇಕಾದ್ರೆ ಹರ್ಕೊಂಡು ಹೋಗಿರ್ತಕ್ಕಂಥದ್ದು, ಇಲ್ಲ ರಸ್ತೆ ಮೇಲೆ ಬರ್ಬೇಕಾದ್ರೆ ಅದನ್ನ ಯಾರೋ ಅದನ್ನು ಹೊಡ್ಕೊಂಡು ಹೋಗಿರ್ತಕ್ಕಂಥದ್ದು, ಅಪಘಾತ ಮಾಡಿ ಹಂಗೆ ಹೋಗಿರ್ತಕ್ಕಂಥದ್ದು, ಆಮೇಲೆ ಈಗ ಸಿಡಿಲು ಬಡಿತದಿಂದ ಮನುಷ್ಯನ ಪ್ರಾಣ ಕೂಡ ಹೋಗಿರೋ ಒಂದು ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತೀವಿ ಸರ್. ಈಗ ಇಂಥ ಸಂದರ್ಭದಲ್ಲಿ ಈಗ ಒಬ್ಬ ರೈತ ಯಾವ ರೀತಿಯಿಂದ ಅವನು ಇಲಾಖೆಗೆ ಸಂಪರ್ಕಿಸಿ ಅವನು ಏನೆಲ್ಲ ದಾಖಲೆಗಳನ್ನ ಅವನು ಒದಗಿಸಬೇಕು, ಜೊತೆಗೆ ಅವನಿಗೆ ಯಾವ ರೀತಿಯಿಂದ ಪರಿಹಾರ ಸಿಗುತ್ತೆ ಅಂತ ಸರ್? ಈಗ ಇನ್ಶೂರೆನ್ಸ್ ಮಾಡಿಸಿದ ನಂತರ ಅವರಿಗೆ ಒಂದು ಪಾಲಿಸಿ ಇದನ್ನ ಕೊಡ್ತಾರೆ, ಕಂಪನಿಯಿಂದ ಪಾಲಿಸಿ ಇರುತ್ತೆ. ಈ ಯಾವುದೇ ಅಕಾಲಿಕವಾದ ಮರಣ ಹೊಂದಿದಾಗ, ನಾವು ಹೇಳಿದಾಗ ನೀವು ಹೇಳಿದಾಗ ಸಿಡಿಲು ಬಡದಾಗ ಅಥವಾ ಬೆಂಕಿ ಏನಾದ್ರು ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಎಲ್ಲ ಇದಾದಾಗ, ಅಂತ ಸಂದರ್ಭದಲ್ಲಿ ನ್ಯಾಚುರಲ್ ಅದನ್ನ ಏನ್ ಮಾಡ್ಬೇಕು, ರೈತ ಬಾಂಧವರು ಕಂಪನಿಯ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಅವರಿಗೆ ತಕ್ಷಣವೇ ಇದನ್ನ ಫೋನ್ ಮಾಡಿ ತಿಳಿಸ್ಬೇಕು ಅವರು ನಮ್ಮ ಈ ತರ ಅವಘಡನೆ ಆಗಿದೆ, ಹೀಗಾಗಿ ನೀವು ಬಂದು ಇದನ್ನ ಸ್ಥಳ ಮಾಜೂರು ಮಾಡಬೇಕು, ಮಾಡಿ ನಂತರ ನಮಗೆ ವರದಿ ಕೊಟ್ಟರೆ ಅವರಿಗೆ ಆಟೋಮೆಟಿಕ್ ಕ್ಲೈಮ್ ಆಗುತ್ತೆ. ಈಗ ಕೆಲವು ಸಂದರ್ಭದಲ್ಲಿ ರೈತ ಬಾಂಧವರು ತಪ್ಪು ಏನ್ ಮಾಡ್ತಾರೆ ಅಂತಂದ್ರೆ ಅದು ಸತ್ತೋಗಿರುತ್ತೆ, ಎಷ್ಟೋ ದಿವಸ ಆದ್ಮೇಲೆ ಅವತ್ತು ಸರಿಯಾಗಿ ತಿಳಿಸಿರೋದಿಲ್ಲ, ಆಮೇಲೆ ಕ್ಲೈಮ್ ಮಾಡಕ್ ಹೋಗ್ತಾರೆ. ಇದು ತಪ್ಪು ಪ್ರೊಸೀಜರ್, ಆತರ ಮಾಡಬಾರ್ದು. ಮರಣ ಹೊಂದಿದ ತಕ್ಷಣನೇ ಆ ಕಂಪನಿಗೆ, ಯಾವ ಇನ್ಶೂರೆನ್ಸ್ ಕಂಪನಿಯ ಜೊತೆ ನೀವು ಪಾಲಿಸಿ ತಗೊಂಡಿರ್ತೀರೋ ಅವರಿಗೆ ತಕ್ಷಣ ಮಾಹಿತಿ ತಿಳಿಸಿದಾಗ ಅವರ ಕಡೆಯಿಂದ ಒಬ್ರು ಪಶುಸಂಗೋಪನೆಗೆ ಸಂಬಂಧಪಟ್ಟಂತ ಡಾಕ್ಟರ್ಗಳು ಬಂದು ಪರಿಶೀಲನೆ ಮಾಡಿ ಇದ ನಿಜ ಸ್ಥಿತಿಯನ್ನ ಅವರು ನಿಮಗೆ ಕಂಪನಿಗೆ ಮನವರಿಕೆ ಮಾಡಿಕೊಟ್ಟು ನಿಮಗೆ ಕ್ಲೈಮ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಧನ್ಯವಾದ ಸರ್. ಇದುವರೆಗೆ ತಾವು ಏನು 21ನೇ ರಾಷ್ಟ್ರೀಯ ಜಾನುವಾರುಗಳ ಗಣತಿ ಯಾವ ರೀತಿ ಸಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಅನ್ನೋದು, ಜೊತೆಗೆ ಜಾನುವಾರುಗಳ ಒಂದು ವಿಮೆ ನಾವು ಯಾವಾಗ ಮಾಡಿಸ್ಬೇಕು, ಇದರಿಂದ ಏನ್ ಲಾಭ ಇದೆ ಮತ್ತೆ ಹೇಗೆ ಅಂತ ಅನ್ನೋದನ್ನ ಸಂಪೂರ್ಣ ನಮ್ಮ ಕೇಳುಗರಿಗೆ, ಜೊತೆಗೆ ಹೈನುಗಾರರಿಗೆ, ಅದರಲ್ಲಿ ವಿಶೇಷವಾಗಿ ಜಾನುವಾರು ಸಾಕಾಣಿಕೆದಾರರಿಗೆ ತಾವು ಮನವರಿಕೆ ಮಾಡಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ಇನ್ನೊಂದು ಬಾರಿ ಧನ್ಯವಾದ ಸರ್. ಕೊನೆಗೆ ನಿಮ್ಮನ್ನ ಸಂಪರ್ಕಿಸುವುದಾದ್ರೆ ಹೆಚ್ಚಿನ ಒಂದು ಮಾಹಿತಿ ಪಡಿಬೇಕಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. ನಮ್ಮ ಹೆಸರು ಡಾಕ್ಟರ್ GK ಜಯದೇವಪ್ಪ, ಪಶು ವಿಷಯ ತಜ್ಞರು, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ನಮ್ಮ ಸಂಪರ್ಕಿಸಬೇಕಾದಂತ ಮೊಬೈಲ್ ಸಂಖ್ಯೆ 9591426179. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ 21ನೇ ರಾಷ್ಟೀಯ ಜಾನುವಾರುಗಳ ಗಣತಿ ಮತ್ತು ಜಾನುವಾರುಗಳ ವಿಮೆ ಕುರಿತು ಸಂದರ್ಶನವನ್ನು ICARನ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಷಯ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಜಯದೇವಪ್ಪ GK ಅವರೊಂದಿಗೆ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ SM ಸುಧಾಕರ್. ಈಗ ಇವರಿಂದ ಕೃಷಿ ಮಾಹಿತಿ, ಹವಾಮಾನ ವರದಿ, ಪೇಟೆ ಧಾರಣೆ, ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ಈ ಕುರಿತು ಮಾಹಿತಿಯನ್ನ ಕೇಳಿ. ಕರ್ನಾಟಕ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾಗಿ

ಪಾಮ್ಯಾ ಸುವ ಸುವ ಸುವ ಬಾ ಸುವ ಸುವ.